ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297033, ಹೃದಯ ರೋಗ ಆಸ್ಪತ್ರೆ 0835429713. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಸವಕ, ಏ ಸವಕ, ಅದೇ ಏನು ಬೇ ಮನ್ಯಾಗ? ಯಾರು ಯಾರು? ದೇವಕ್ಕ, ಬಾರ ದೇವಕ್ಕ. ಎಲ್ಲಿ ಕುಂತಿ? ಒಳಗ ಏನ್ ಮಾಡಾಕತ್ತಿ ಅಂತ? ಯವ್ವ, ನನ್ನ ಕತಿ ಏನ್ ಕೇಳ್ತೀವಿ ನೀನ್? ಇಲ್ ನೋಡ್, ಇಷ್ಟು ಸಾಮಾನ್ ಹರ್ಕೊಂಡ್ ಕುಂತೀನಿ, ಅಂಗಡಿಗೆ ಹೋಗಿದ್ದೆ. ಅವ ಸಾಮಾನು 18 ಅದಾವಂತಾನ. ಇಲ್ ಮನ್ಯಾಗ ನೋಡಿದ್ರ 17 ಅದಾವ. ನಾ ಯಾವ್ದು ಬಿಟ್ಟಿನಿ, ಅವ ಯಾವ್ದು ಕೊಟ್ಟಾನ ಅನ್ನೋದ ತಿಳಿವಲ್ತ ನಡಿ ನನಗ. ಅಲ್ಲ ಸವಕ್ಕ, ಅವ ರಸೀತಿ ಕೊಟ್ಟಾನ? ಇಲ್ಲ, ಕೊಟ್ಟಾನ ಕೊಟ್ಟಾನ. ಮತ್ತ ನೀ ಏನ್ ಸಾಮಾನು ಬೇಕು ಅಂತ ನೀ ಹೇಳಿದ್ದನ್ನ ಅವ ಬರದ್, ಅದಕ್ಕೆ ಎಷ್ಟು ರೊಕ್ಕ ಅನ್ನೋದು, ಒಟ್ಟ ರೊಕ್ಕ ಎಷ್ಟು ಕೊಡ್ಬೇಕು, ಇಷ್ಟು ಬರ್ದು ಕೊಟ್ಟಿರ್ತಾನ ಇಲ್ಲಿ ನಿನಗ? ಇವಯ್ಯವ್ವ, ಇದು ಕಾಣಕತ್ತೈತಲ್ಲ, ಇದು ನನಗ್ ಬಿಳೆ ಹಾಳಿ, ಏನು ಅಕ್ಷರ ಕಾಣೋದಿಲ್ಲ ನನಗ. ಅಂದ್ರ ಕಣ್ಣಿನ ದೋಷ ಐತೆ ನಿನ್ಗ? ಕಣ್ಣಿಂದ ಅಲ್ಲ ಅಯ್ಯವ್ವ, ನಂದು ಅಕ್ಷರನ ಕಲ್ತಿಲ್ಲ, ಒಂದು ಅಕ್ಷರ ಕಲೀಲ ಅದಕ್ಕೆ ನಾನು. ಅಯ್ಯಯ್ಯ ಸಾವಕ್ಕ, ನಿನ್ಗೆ ಎಷ್ಟು ದಿನದಿಂದ ಹೇಳ್ತಿದ್ನಿ ಹೇಳ, ನಾನು ಓದು ಬರ ಕಲಿಯವ್ವ. ಎಷ್ಟು ದಿನ ನೀ ಹಿಂಗೆ ಮಂದಿ ಮುಂದೆ ಹೋಗೋಗಿ ಇದ್ರಾಗ ಎಷ್ಟೈತಿ, ಎಲ್ಲಿ ಕೊಡ್ಲಿ, ಯಾರ ಪತ್ರ, ಏನು ಓದ್ಲಿ, ಇದು ನೀ ಮಾಡಕ್ಕೆ ಎಷ್ಟು ದಿನ ಅಂತ? ಅಲ್ಲ ದೇವಕ್ಕ, ನಿಮ್ಮ ಮನ್ಯಾಗ ಏನಿತ್ತು, ನಿಮ್ಮ ಅವ್ವಾರ ಶಾಲಿ ಕಲ್ತಿದ್ರು, ನಿಮ್ಮ ಅಪ್ಪಾರ ಶಾಲಿ ಕಲ್ತಿದ್ರು, ನಿನ್ನು ಕಲ್ಸಿದ್ರವ. ನಮ್ಮ ಮನ್ಯಾಗ ಏನೈತಿ, ನಮ್ಮಪ್ಪ ಹೊಲಕ್ಕೆ ಹೋಗಾವ, ನಮ್ಮವ್ವ ಹೊಲಕ್ಕೆ ಹೋಗಾಕ, ನಮ್ಮ ಅಜ್ಜ ಮುತ್ತಾಜನಿಂದ ಹೊಲಕ್ಕೆ ಹೋಗವ್ರ ಇವರು. ಹೊಲಕ್ಕೆ ಹೋಗೋದಷ್ಟ ನನಗೆ ಕಲಿಸಿದ್ರು, ಹೊರತು ಬದುಕಲಿಕ್ಕೆ ಅಕ್ಷರ ಬೇಕು ಅನ್ನೋದು ಕಲಿಸ್ಲೇ ಇಲ್ಲ ನೋಡು. ಅದು ನಂಗೆ ಭಾಳ ಖೇದ ಅನ್ನಿಸ್ತೈತೆ ಅಯ್ಯವ್ವ. ಈ ಶಾಲೆ ಕಲೀಲಾರ್ದಕ್ಕೆ ಮಕ್ಕಳೇನು ಹೇಳ್ತಾವು ತಿಳಿಯೋದಿಲ್ಲ, ಗಂಡೇನು ಹೇಳ್ತಾನೆ ತಿಳಿಯೋದಿಲ್ಲ, ರೊಕ್ಕ ಎಷ್ಟು ಕೊಟ್ಟಾರ ಗುರ್ತಿಲ್ಲ, ನಾ ಎಷ್ಟು ಖರ್ಚು ಮಾಡಿರ್ತೀನಿ ಅಂತ ಗುರ್ತಿಲ್ಲ. ಅಲ್ಲ ಸಾವಕ್ಕ, ನೀ ಯಾವ ಕಾಲದಾಗಿದ್ದಿ, ನನ್ನ ನೋಡಿ ಭಾಳ ಮರಕ್ ಅನ್ನಿಸ್ತದ ನೋಡು. ಈಗರೆ ಏನಾತ, ನಾ ಏನಂತೀನಿ ನಿನ್ಗೆ, ಶಾಲೆ ಕಲಿಬೇಕು ಅಂದ್ರೆ ನೀನು ಪಠಿಚೀಲ ಹಾಕೊಂಡು ಶಾಲೆಗೆ ಹೋಗ್ಬೇಕಂತಿಲ್ವ? ಹ್ಞೂ, ಮತ್ತೇನಂತಿ? ಹಾಂ, ಯಾರಿಗೆ ಗೊತ್ತಬಲ್ಲ ಅವ್ರ ಕಡೆ, ಈ ಟೀಚರ್ ಮಂದಿ ಇರ್ತಾರ ಅವ್ರ ಕಡೆ ಹೋಗಿ ಸಂಜೆಕ್ ಈಗ ಹೊಲ್ಮನೆಯಿಂದ ಬರ್ತೀಯಾ? ಹೌದು. ಬಂದ್ಮ್ಯಾಗ ಒಂದು ತಾಸು ಹೋಗು, ನೀ ಭಾಳ ಕಲಿತೇನು ಬೇಡ, ಒಂದು 4 ಅಕ್ಷರ ಓದುದು, ನಿನ್ನ ಹೆಸರು ಸಹಿ ಮಾಡೋದು, ಸಹಿ ಮಾಡೋದು ಅಂದ ಕೂಡಲೇ ನೋಡಿ ನೀ ಕಂಡು ಕಂಡಲ್ಲಿ ಸಹಿ ಮಾಡ್ಬಿಡ್ತಿ ಮತ್ತ? ಹೌದು. ಮತ್ತ ಈಗ ನೀನು ಕಲಿತಿ ಅಂದ್ರ ಯಾ ಕಾಗದದ ಮ್ಯಾಲ ಸಹಿ ಮಾಡಾಕತ್ತೀನಿ, ಎಲ್ಲಿಂದ ಬಂದೈತಿ, ಏನ್ ಬರದಾರ, ಇದು ನಿನಗ ಓದಾಕ ಬಂದ್ರ ನೀ ಸಹಿ ಮಾಡಿದಿ ಅಂದ್ರ ಓ 9th ಕಾಗದಕ್ಕೆ ಸಹಿ ಮಾಡೀನಿ ಅಂತ ನಿಂಗೆ ತಿಳಿತದ. ನೀ ಬುದ್ಧಿಗೇಡಿಗತೆ ಹೋಗಿ ಹೆಬ್ಬಟ್ ಒತ್ತಿದ್ಯ ಅಂದ್ರ ಮೋಸ ಮಾಡೋ ದಗಲ್ಬಾಜಿ ಮಂದಿ ಏನ್ ಕಮ್ಮಿ ಏನೀಗ? ಯವ್ವ, ನೀ ಇದನ್ನೇನ್ ಹೇಳಿದಲ್ಲ ಅಂದ್ರ ಈಗೂ ಕಲಿಸ್ತಾರಂತೇನು ಶಾಲೆನ? ಯಾರ ಹತ್ರ ಹೋದ್ರ ಏನಂತ ಕೇಳ್ತಿ ನೀನ ಸಾವಕ್ಕ? ಅವ್ರು ಇವ್ರು ಯಾಕೆ ಬೇಕು, ನನ್ನ ಕಡೆನ ಬಾ, ನಾನ ಕಲಿಸ್ತೀನಿ ನಿನಗ. ಯವ್ವ, ಪುಣ್ಯ ಬರ್ತೈತಿ ನೋಡ ದೇವಕ್ಕ, ನೀ ಹಿಂಗ್ ಹೇಳಿದಲ್ಲ, ಇವತ್ತ ಬೇಡ, ನಾಳಿಂದ. ಇವತ್ ಯಾಕೆ ಬೇಡ ಅಂದ್ರ ಪಾಟಿ ಪೆನ್ಸಿಲ್ ತೊಗೊಂಡ್ಬರ್ಬೇಕು ನಾ ಹೋಗಿ. ಹೌದಿಲ್ಲ, ಅದನ್ನ ತಗೊಂಡ್ ಬಂದ್ ನಾಳಿಂದ ಸಂಜೆ ಮುಂದ ನನ್ನ ಹೊಲದಿಂದ ಬಂದ್ಕೊಂಡು ಅಡಿಗೆ ಕೆಲಸ ಮುಗಿಸಿದಾಕನ ಓಡ್ ಬರ್ತೀನಿ. ನನಗೊಂದ್ 4 ಅಕ್ಷರ ಕಲಿಸಿದೆ ಅಂದ್ರೆ ನಿನಗ್ ಪುಣ್ಯ ಬರ್ತೈತಿ ನೋಡ್ಬಾ. ಅಲ್ಲ ಸಾವಕ್ಕ, ಇದು ನೀನು ನಿಂದ ಒಬ್ಬಕ್ಕಿದ ಸಮಸ್ಯೆ ಅಲ್ಲ, ಬಹಳ ಮಂದಿ ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾರ, ಕಲಿಸ್ಲಿಲ್ ಬಿಡ್ರಿ, ಹೊಲ ಮನಿ ಕೆಲಸ ಮಾಡ್ತೀವಿ, ಹೊಲ ಮನಿಗೆ ಹೋಗ್ತೀವಿ, ಆ ಹೊರೆ ಮಾಡ್ತೀವಿ, ಆಕಳದ್ದು ಸಗಣಿ ಗಂಜಲ ತೆಗೆಯೋದು ಇಂಥ ಕೆಲಸ ಮಾಡ್ತೀವಿ, ಎದಕ್ ಬಿಡ್ರಿ ಓದ್ ಅಭ್ಯಾಸ ಅಂತ ನಿಷ್ಕಾಳಜಿ ಮಾಡ್ತಾರ. ಹಂಗ್ ಮಾಡ್ಬೇಡ ನೀನ. ಇಲ್ ನೋಡಿಲ್ಲಿ ನಿನ್ನ ಆಕಳ ಸಗಣಿ ಅಂದೆಲ್ಲ ಮನ್ ಏನಾತ ಗುರ್ತತನ, ತಿಂಗಳ ಮನೆಗೆ ಇರ್ತಾವ ನೋಡ ಅವು ಹಾಲ್ ಕೊಡಾಕ. ಪಾಪ ಅವ್ರು ತಪ್ಪ ಅನ್ನೋದಿಲ್ಲ, ನನಗ ಲೆಕ್ಕ ಬರ್ಲಾರ್ದಕ್ಕ ಅವ್ರ ಜೋಡಿ ಜಗಳಾಡ್ಬಿಟ್ಟೆ. ನೋಡ್ದಿನ ಹಾಲಿಂದ ರೊಕ್ಕ ಎಷ್ಟು ಕೊಟ್ಟಿನಂತ ಅವರು ಇಲ್ರಿ ಅಂತ ನಾನು. ಒಂದ್ ಲೀಟರ್ಗೆ ಎಷ್ಟು ಅಂತ ನನಗೆ ಗುರ್ತೈತಿ, ಅದನ್ನು ಇಷ್ಟು ದಿವ್ಸಕ್ಕೆ ಇಷ್ಟು ಬರ್ತೈತೆ ಅನ್ನೋದು ನನಗೆ ತಲಿಬೇಡನ ದೇವಕ್ಕ. ಸವಕ ಇವೆಲ್ಲ ಬಾಯಿ ಲೆಕ್ಕ, ಇವನ್ನೆಲ್ಲ ನೀನು ಕಲ್ಕೋಬೇಕು. ಈಗ ಓದು ಬರ ಕಲೀಲಿಕ್ಕೆ ನೀನ್ ಗಟ್ಟಿ ಮನ್ಸು ಮಾಡ್ಬೇಕು. ಇಲ್ಲ ಮಾಡಿನ್ ಬಿಡಿ ಈಗ. ಅದಕ್ಕ ನೀನ್ ನಾಳೆಯಿಂದ ತಪ್ಪದ ನಮ್ಮ ಮನಿಗ್ ಬಾ, ಬರ್ತೇನೆ. ಓದು ಬರ ಅಂದಿ ನೋಡು, ಅದ್ರದ್ದು ಮುಖ್ಯ ಎಷ್ಟದ ಅಂತಂದ್ರ ಸಾವಕ್ಕ, ನಾಕ್ ಅಕ್ಷರ ಕಲ್ತ್ರ ಯಾರು ನಿಂಗ್ ಮೋಸ ಮಾಡಂಗಿಲ್ಲ. ಎಲ್ಲೇ ಹೋದಲ್ಲೇ ಬಂದಲ್ಲೇ, ಈಗ ಹೊರಗೆ ಹೋಗ್ಕಿವ ಬಸ್ಸಿನ ಬೋರ್ಡ್ ಯಪ್ಪ ಎಲ್ಲಿ ಹೋಗ್ಕೈತೆ ಯಪ್ಪ ಬಸ್ ಅಂತ ಕೇಳುದು ಬರಂಗಿಲ್ಲ ನಿನಗ. ನೀನ ಬೋರ್ಡ್ ಓದ್ತಿ, ನೀ ಹೋಗೋ ಕಡೆ ಹತ್ತಿ ಕೂಡ್ತಿ, ಈಗ ಬ್ಯಾಂಕಿಗೆ ಹೋಗು ಮತ್ತೊಂದ್ ಕಡೆ ಹೋಗು, ನಿನ್ನ ಮಟ್ಟಿಗೆ ನೀನು ಶಾಣೆ ಆಗಿರ್ಬೇಕು ನೋಡು. ಅಯ್ಯ ಮಂಗ್ಯ ಮಾಡೋರು ಇರ್ತಾರ ದೇವಕ್ಕ, ಮೊನ್ನೆ ನೋಡು ಊರಿಗೆ ಹೋಗಿನವ ಯಾವ ಊರಿಗೆ ಅಂತಂದ್ರೆ ಬೇರೆ ಊರು ಹೇಳ್ಬಿಡ್ತದ ಹುಡುಗ, ಹತ್ತಿ ಕುಂತೀನಿ ಕಂಡಕ್ಟರ್ ಅರ್ಧ ದಾರಿಗೆ ಹೋದ್ಮೇಲೆ ಸಿಕ್ಕಾಪಟ್ಟಿ ಬೈದ. ಅದನ್ನ ಚಂದಾಗಿ ಸಾಲಿ ಕಲ್ತಿದ್ನಿ ಅಂದ್ರೆ ಯಾರನ್ನ ಕೇಳ್ತಿದ್ನೇನ. ಈಗ ಏನಾತ ಕೆಟ್ಟ ಮ್ಯಾಲ ಬುದ್ಧಿ ಬಂತನ್ನೋ ಮಾತು ಕೇಳಿಲ್ಲ, ಇನ್ ತಡ ಮಾಡ್ಬೇಡ, ಇನ್ನ ನಾಳೆಯಿಂದ ಬರುತ್ ಮಾಡ. ಈಗ ತಡಿ ನಿನಗೀಗ ಈ ಅಕ್ಷರದ ಮಹತ್ವ ಎಷ್ಟೈತಿ ಅಂತ ನಿನಗೊಂದ್ ಹಾಡು ಕೇಳಿಸ್ತೇನಂತ. ಸೂರ್ಯನು ಹೇಗೋ ಭುವಿಗೆ ಅಕ್ಷರಸ್ಥನು, ಓದು ಬರಹ ಕಲಿಯಿರಣ್ಣ ಜೀವನ ಬಿಡಿನಲಿಯಿರಣ್ಣ. ಚಂದ ಹಾಡ್ಯಾರ ದೇವಕ್ಕ, ಚಂದ ಚಂದ ಹಾಡಿರ್ತಾವ ನೋಡ. ಅಲ್ಲ ಸಾವಕ್ಕ, ಹಾಡು ಚಂದ ಐತಿ ಅಂತ ಕೇಳಿ ಮರ್ತು ಕೂಡುದಲ್ಲ. ಈಗ ನೀ ಏನು ಮನಸ್ಸು ಮಾಡಿ ನೋಡು, ಇದನ್ನು ಕಲ್ಯಾಕಬೇಕು. ಈಗ ನಿಂಗೆ ಇವ್ರು ಗೊತ್ತೇನ, ಹಿಂದಿನ ಓಣ್ಯಾಗ ಶಾಲಿನಿ ಅಕ್ಕ ಇದ್ರಲ್ಲ. ಹ್ಞೂ ಇದ್ರಲ್ಲ ಅವ್ರ. ಹಾಂ ಹೌದು. ಆ ಶಾಲಿನಿ ಅಕ್ಕ ಈ ಸಾಕ್ಷರತೆ ಕಲಿಯುವುದರಿಂದ ಏನೇನು ಲಾಭ ಆಕ್ಯತಿ, ಯಾಕೆ ಕಲಿಬೇಕು, ಕಲಿತವ್ರ ಬದುಕು ಹೆಂಗಿರ್ತೈತಿ ಅಂತ ಅವಾಗ ಭಾಷಣ ಮಾಡಿದ್ರು ನೋಡು. ಒಂದೀಟ ಭಾಷಣನು ಕೇಳೇ ಬಿಡ್ನಿ ಇವತ್ತು. ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಸಂಯುಕ್ತ ರಾಷ್ಟ್ರ ಸಂಘದ ಸದಸ್ಯ ರಾಷ್ಟ್ರಗಳೆಲ್ಲ ಅಂದು ಸಾಕ್ಷರತಾ ದಿನವನ್ನು ಆಚರಿಸುತ್ತವೆ. 1965 ನವೆಂಬರ್ 7 ಯುನೆಸ್ಕೋ ಸಂಸ್ಥೆಯು ಸಾಕ್ಷರತಾ ದಿನ ಆಚರಿಸುವ ಕುರಿತು ಘೋಷಣೆ ಮಾಡಿತ್ತು. ಮರು ವರುಷವೇ ಅಂದರೆ 1966 ಸೆಪ್ಟೆಂಬರ್ 8 ವಿಶ್ವದಲ್ಲಿ ಮೊದಲ ಸಾಕ್ಷರತಾ ದಿನ ಆಚರಿಸಲ್ಪಟ್ಟಿತು. ಜಗತ್ತಿನ ಪ್ರತಿ 5 ಜನರಲ್ಲಿ ಒಬ್ಬನು ಅನಕ್ಷರಸ್ಥನಾಗಿದ್ದಾರೆ. ಕೆಲವು ಮಕ್ಕಳು ಶಾಲೆಗೆ ಸರಿಯಾಗಿ ಹೋಗುವುದಿಲ್ಲ. ಮತ್ತೆ ಕೆಲವರು ಪ್ರಾಥಮಿಕ ಹಂತದ ಶಿಕ್ಷಣವನ್ನೂ ಪೂರ್ಣಗೊಳಿಸದೆ ಶಾಲೆ ಬಿಡುತ್ತಾರೆ. ಅಕ್ಷರಸ್ಥರೆಂದು ಹೇಳುವ ಅನೇಕ ಜನರಿಗೆ ಸಾಕ್ಷರತೆಯ ಕನಿಷ್ಠ ಕೌಶಲಗಳು ಗೊತ್ತಿಲ್ಲ. ಜಗತ್ತಿನ ಜನಸಂಖ್ಯೆ ಹೆಚ್ಚಾದಂತೆ ನಿರಕ್ಷರಿಗಳ ಪ್ರಮಾಣವು ಹೆಚ್ಚಾಗುತ್ತಾ 21ನೇ ಶತಮಾನದ ಆಧುನಿಕ ಜಗತ್ತಿನ ಮುನ್ನಡೆಗೆ ಕಾಲ್ತೊಡಕಾಗುತ್ತಿದೆ. ಇದನ್ನರಿತ ಯುನೆಸ್ಕೋ ಜಗತ್ತಿನ ಜನರಿಗೆ ಸಾಕ್ಷರತೆಯ ಕುರಿತು ಅರಿವು ಉಂಟು ಮಾಡುವುದು, ಅದರ ಮಹತ್ವ ತಿಳಿಸುವುದು ಮತ್ತು ವಿವಿಧ ದೇಶಗಳ ಸಾಕ್ಷರತೆಯ ಸ್ಥಾನಮಾನ ತಿಳಿಸುವ ಉದ್ದೇಶದಿಂದ ಸಾಕ್ಷರತಾ ದಿನ ಆಚರಿಸಲು ನಿರ್ಧರಿಸಿತು. ವಯಸ್ಕರ ಶಿಕ್ಷಣಕ್ಕೆ ವಿಶೇಷ ಮಹತ್ವ ಕೊಟ್ಟು ಸಾಕ್ಷರರ ಪ್ರಮಾಣ ಹೆಚ್ಚಿಸಲು ಪ್ರೋತ್ಸಾಹಿಸಿತು. ವಿಶ್ವದ ಜನರನ್ನು ಸಾಕ್ಷರರನ್ನಾಗಿ ಮಾಡುವುದರಿಂದ ಜನಸಂಖ್ಯಾ ನಿಯಂತ್ರಣ, ಶಿಶು ಮರಣದ ಪ್ರಮಾಣದಲ್ಲಿ ಇಳಿಕೆ, ಬಡತನ ನಿವಾರಣೆ, ಲಿಂಗ ಸಮಾನತೆ, ನಿರುದ್ಯೋಗ ನಿರ್ಮೂಲನೆ, ಅಭಿವೃದ್ಧಿ, ಶಾಂತಿ ಮತ್ತು ಪ್ರಜಾಪ್ರಭುತ್ವದ ಗುರಿಗಳನ್ನು ತಲುಪಬಹುದು. ಸಾಕ್ಷರತೆಯು ಜನರ ಜೀವನವನ್ನು ರೂಪಿಸುವುದಲ್ಲದೆ ಅವರಿಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನು ತಂದುಕೊಡುತ್ತದೆ. ವೈಯಕ್ತಿಕ ವಿಕಾಸ, ಸಾಮಾಜಿಕ ಅಭಿವೃದ್ಧಿಯ ಕುರಿತು ಹಕ್ಕನ್ನು ತಿಳಿಸಿಕೊಡುತ್ತದೆ. ಅನಕ್ಷರತೆಯಿಂದಾಗುವ ದುಷ್ಪರಿಣಾಮಗಳನ್ನು ತಿಳಿಯಪಡಿಸಿ ಅದರಿಂದಾಗುವ ಅನಾಹುತಗಳ ಅರಿವು ಉಂಟು ಮಾಡಿ ಜನರನ್ನು ಜಾಗೃತಗೊಳಿಸುತ್ತದೆ. ಜನರನ್ನು ಸಾಕ್ಷರರನ್ನಾಗಿಸುವುದರಿಂದ ಅವರ ಅಜ್ಞಾನ ಹೋಗಲಾಡಿಸಿ ಬಡತನ ನಿರ್ಮೂಲನೆ ಮಾಡಿ ಆರೋಗ್ಯವಂತ ನಾಗರಿಕರನ್ನಾಗಿ ಮಾಡಿ ಹೀನಾಯ ದರಿದ್ರ ಸ್ಥಿತಿಯ ಬದುಕನ್ನು ನಿವಾರಿಸುತ್ತದೆ. ಗೌರವಯುತ ಬದುಕು ರೂಪಿಸಿ ಸಮಾಜದಲ್ಲಿ ಸ್ಥಾನಮಾನ ತಂದುಕೊಡುತ್ತದೆ. ವಿವಿಧ ದೇಶಗಳ ಸಾಕ್ಷರರ ಪ್ರಮಾಣದ ಒಂದು ಪಕ್ಷಿನೋಟ ನೋಡಲಾಗಿ ಏಷ್ಯಾ ಖಂಡದ ಪಶ್ಚಿಮ ಮತ್ತು ದಕ್ಷಿಣ ಭಾಗ, ಆಫ್ರಿಕಾ ಖಂಡದ ಮಧ್ಯ ಹಾಗೂ ಪಶ್ಚಿಮ ಭಾಗದ ದೇಶಗಳಲ್ಲಿ ಸಾಕ್ಷರತೆಯ ಪ್ರಮಾಣ ಅತಿ ಕಡಿಮೆಯಾಗಿರುವುದು ಕಂಡುಬರುತ್ತದೆ. ಇಥಿಯೋಪಿಯಾ ಜಗತ್ತಿನಲ್ಲಿ ಮೊದಲ ಸಾಕ್ಷರ ದೇಶವಾಗಿದೆ. ಗಿನಿಯಾದಲ್ಲಿ 41% ಸಾಕ್ಷರರಿದ್ದು ಶಾಂತಿಗಾಗಿ ಸಾಕ್ಷರತೆಯನ್ನು ಉಪಯೋಗಿಸಿ ಕೃಷಿ ಅಭಿವೃದ್ಧಿ ಮಾಡಿದರು. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ನಿರಕ್ಷರಿಗಳು ಭಾರತದಲ್ಲಿರುವರು ಎಂದು ಯುನೆಸ್ಕೋ ವರದಿ ಮಾಡಿತ್ತು. ನಮ್ಮ ಭಾರತದ ರಾಜ್ಯಗಳ ಸ್ಥಿತಿಗತಿಯನ್ನು ಗಮನಿಸಿದಾಗ ಕೇರಳದಲ್ಲಿ ಅತಿ ಹೆಚ್ಚು ಸಾಕ್ಷರರು ಇದ್ದಿತ್ತು. ಆಶ್ಚರ್ಯದ ಸಂಗತಿ ಎಂದರೆ ಲಕ್ಷದ್ವೀಪ್ 2ನೇ ಸ್ಥಾನದಲ್ಲಿದ್ದು 92.2% ಇದೆ. ನಂತರ ಮಿಜೋರಾಂ ರಾಜ್ಯವಿದ್ದು ಅದರ ನಂತರ ತ್ರಿಪುರ, ಗೋವಾ ಇರುತ್ತದೆ. ಕೊನೆಯ ಸ್ಥಾನದಲ್ಲಿರುವ ರಾಜ್ಯಗಳು ತೆಲಂಗಾಣ ಮತ್ತು ಬಿಹಾರ್. ಭಾರತದಲ್ಲಿ ಕರ್ನಾಟಕ 23ನೇ ಸ್ಥಾನದಲ್ಲಿದೆ. ಇನ್ನು ಮಹಿಳಾ ಸಾಕ್ಷರರ ಪ್ರಮಾಣ ಗಮನಿಸಿದಾಗ ಪರಿಸ್ಥಿತಿ ತೀರ ಶೋಚನೀಯವಾಗಿರುವುದು ಕಂಡುಬರುತ್ತದೆ. ವಿವಿಧ ದೇಶಗಳ ಸಾಕ್ಷರತೆಯ ಪ್ರಗತಿಗೆ ಅಡ್ಡಿಯನ್ನುಂಟು ಮಾಡುವ ಅನೇಕ ಅಂಶಗಳನ್ನು ಗಮನಿಸಿ ಗುರುತಿಸಿ ಯುನೆಸ್ಕೋ ಸಾಕ್ಷರತಾ ದಿನ ಆಚರಿಸುವುದರೊಂದಿಗೆ ಸಾಕ್ಷರತಾ ದಶಕವನ್ನು 2003ರಿಂದ 2012ರವರೆಗೆ ಆಚರಿಸಿತ್ತು. ಸರ್ವರಿಗಾಗಿ ಶಿಕ್ಷಣ ಅದರ ಮೂಲ ಉದ್ದೇಶವಾಗಿತ್ತು. ಸಾಕ್ಷರತೆಯು ಸ್ವಾತಂತ್ರ್ಯದಂತೆ ಎಂಬುದು ಅದರ ಘೋಷವಾಕ್ಯವಾಗಿತ್ತು. 2007 ಮತ್ತು 2008ರಲ್ಲಿ ಸಾಕ್ಷರತೆ ಹಾಗೂ ಆರೋಗ್ಯ ಎಂಬ ವಿಷಯವಿದ್ದು ಸಾಂಕ್ರಾಮಿಕ ರೋಗಗಳಾದ HIV, TB, ಕಾಲ್ರಾ, ಮಲೇರಿಯಾದಂಥ ಸಾಂಸರ್ಗಿಕ ರೋಗಗಳ ನಿವಾರಣೆಯ ಕುರಿತಾಗಿ ಜನರ ಗಮನ ಸೆಳೆಯಿತು. 2009 ಮತ್ತು 2010ರಲ್ಲಿ ಸಬಲೀಕರಣಕ್ಕಾಗಿ ಸಾಕ್ಷರತೆ ಎಂದಿತ್ತು. ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದು, ನಿರಕ್ಷರ ಮಹಿಳೆಯರನ್ನು ಸಾಕ್ಷರರನ್ನಾಗಿಸುವುದು ಇದರ ಉದ್ದೇಶವಾಗಿತ್ತು. 2011 ಮತ್ತು 2012ರಲ್ಲಿ ಶಾಂತಿಗಾಗಿ ಸಾಕ್ಷರತೆ ವಿಷಯವಾಗಿದ್ದು ಜನರ ಮನಸ್ಸಿನಲ್ಲಿ ಶಾಂತಿ ಹುಟ್ಟಿಸುವುದಾಗಿತ್ತು. 2013ರಲ್ಲಿ 21ನೇ ಶತಮಾನದ ಬದುಕಿಗಾಗಿ ಸಾಕ್ಷರತೆ ಎಂದ ಯುನೆಸ್ಕೋ 2014ರಲ್ಲಿ ಸುಸ್ಥಿರ ಅಭಿವೃದ್ಧಿಗಾಗಿ ಸಾಕ್ಷರತೆ ಎಂದು ಮತ್ತು 15ರಲ್ಲಿ ಸುಸ್ಥಿರ ಸಮಾಜಕ್ಕಾಗಿ ಸಾಕ್ಷರತೆ ಎಂದಿತ್ತು. 2016ರ ವಿಷಯ 21ನೆಯ ಶತಮಾನಕ್ಕಾಗಿ ಶಿಕ್ಷಣ ಎಂದಿದೆ. ಭಾರತದತ್ತ ತಿರುಗಿ ನೋಡಿದಾಗ ಕೊಠಾರಿ ಕಮಿಷನ್ ಈ ರೀತಿ ಹೇಳುತ್ತದೆ, ಭಾರತದ ಭವ್ಯ ಭವಿಷ್ಯ ಅದರ ವರ್ಗದ ಕೋಣೆಗಳಲ್ಲಿ ರೂಪುಗೊಳ್ಳುತ್ತಿದೆ ಎಂದು. ಆ ಭವ್ಯ ಭವಿಷ್ಯ ರೂಪಿಸಲು ಭಾರತದ ಎಲ್ಲ ಪ್ರಜೆಗಳು ಶಿಕ್ಷಣ ಪಡೆಯಲೇಬೇಕು. ಹೀಗಾಗಿ ಭಾರತದಲ್ಲಿ ಎಲ್ಲರಿಗೂ ಶಿಕ್ಷಣ ಎಂಬ ಘೋಷಣೆಯೊಂದಿಗೆ ಸರ್ವ ಶಿಕ್ಷಣ ಅಭಿಯಾನವನ್ನು ಕೈಗೊಳ್ಳಲಾಯಿತು. 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯದ ಪ್ರಾಥಮಿಕ ಶಿಕ್ಷಣವೆಂದು ಮಕ್ಕಳನ್ನು ಶಾಲೆಗೆ ಕಳಿಸುವಂತೆ ಒತ್ತಾಯಿಸಿತು. ಸಾಂಪ್ರದಾಯಿಕ ಅರ್ಥದಲ್ಲಿ ಸಾಕ್ಷರತೆ ಎಂದರೆ ಓದು ಬರಹ ಲೆಕ್ಕ, ಅಂದರೆ 3R, ರೀಡಿಂಗ್ ರೈಟಿಂಗ್ ಅಂಡ್ ಅರಿಥ್ಮೆಟಿಕ್. ಯುನೆಸ್ಕೋದ ಪ್ರಕಾರ ಸಾಕ್ಷರತೆ ಎಂದರೆ ಮುದ್ರಿತ ಹಾಗೂ ಲಿಖಿತ ಬರಹವನ್ನು ಗುರುತಿಸಿ ಅರ್ಥ ಮಾಡಿಕೊಂಡು ತಿಳಿಯುವಂತೆ ಹೇಳಬಲ್ಲ, ಬರೆಯಬಲ್ಲ, ಎಣಿಕೆ ಮಾಡಬಲ್ಲ ಸಾಮರ್ಥ್ಯ. ಸಾಕ್ಷರತೆಗೆ ಸೀಮಿತ ಅರ್ಥವಿದ್ದರೆ ಶಿಕ್ಷಣಕ್ಕೆ ವಿಶಾಲವಾದ ವ್ಯಾಪಕ ಅರ್ಥವಿದೆ. ಸಾಕ್ಷರತೆಯು ಶಿಕ್ಷಣಕ್ಕೆ ಮೂಲಭೂತ ಆಧಾರವಾಗಿದೆ. ಶಿಕ್ಷಣದಿಂದಾಗುವ ಸಾಮರ್ಥ್ಯವು ಜ್ಞಾನ ಗಳಿಸುವಲ್ಲಿ, ಅಂತಃಶಕ್ತಿ ಹೆಚ್ಚಿಸುವಲ್ಲಿ, ಸಾಮಾಜಿಕ ಆಗುಹೋಗುಗಳಲ್ಲಿ ಯಶಸ್ವಿ ರೀತಿಯಿಂದ ಪಾಲ್ಗೊಳ್ಳುವಲ್ಲಿ, ಆರ್ಥಿಕ ಅಭಿವೃದ್ಧಿ ಮಾಡುವಲ್ಲಿ ಮಹತ್ವದ ಪಾತ್ರವನ್ನಾಡುತ್ತದೆ. ನಿರಕ್ಷರತೆಯು ಅಜ್ಞಾನಕ್ಕೆ ಕಾರಣವಾದರೆ ಅಜ್ಞಾನವು ಅನಾರೋಗ್ಯ ಮತ್ತು ಬಡತನಕ್ಕೆ ಎಡೆ ಮಾಡಿಕೊಡುತ್ತದೆ. ಜನಸಂಖ್ಯಾ ಸ್ಫೋಟಗೊಳ್ಳುತ್ತಿರುವುದು ಅಜ್ಞಾನದಿಂದಾಗಿಯೇ. ಒಂದು ವರದಿಯ ಪ್ರಕಾರ ಅನಕ್ಷರತೆಗೂ ಅತಿ ಬಡತನಕ್ಕೂ ನಿಕಟ ಸಂಬಂಧವಿದ್ದು, ಇಂಥ ದೇಶಗಳಲ್ಲಿಯ ಪುರುಷರು ಸ್ತ್ರೀಯರ ಕುರಿತು ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ಭದ್ರ ಸಾಮಾಜಿಕ ಅಭಿವೃದ್ಧಿಯು ಆರ್ಥಿಕ ಬೆಳವಣಿಗೆಗೆ ಮೂಲವಾಗಿದೆ. ಆರ್ಥಿಕ ಸಂಪನ್ಮೂಲಗಳಲ್ಲಿ ಮಾನವ ಅತಿ ಮುಖ್ಯ ಸಂಪನ್ಮೂಲ. ಸಮಾಜದ ಎಲ್ಲ ವ್ಯಕ್ತಿಗಳ ಜ್ಞಾನ ಕೌಶಲ ಮತ್ತು ವಿವಿಧ ಸಾಮರ್ಥ್ಯಗಳ ಅಭಿವೃದ್ಧಿಗೊಳಿಸುವ ಪ್ರಕ್ರಿಯೆಯೇ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಸ್ಥಿರ ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಅಭಿವೃದ್ಧಿ ಹೊಂದಿದ ಮಾನವ ಸಂಪನ್ಮೂಲವು ಕಾರಣವಾಗಿದೆ. ಉದ್ದಿಮೆ, ಕೃಷಿ, ಹಣಕಾಸು, ಸಾರಿಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳನ್ನು ಆಧುನೀಕರಣಗೊಳಿಸಲು ಅಭಿವೃದ್ಧಿ ಹೊಂದಿದ ಮಾನವ ಸಂಪನ್ಮೂಲವನ್ನು ಸಮರ್ಥ ರೀತಿಯಿಂದ ಬಳಸಿಕೊಳ್ಳಬೇಕು. ಮಾನವ ಸಂಪನ್ಮೂಲ ಅಭಿವೃದ್ಧಿಗೊಳಿಸಲು ಜನರ ಜ್ಞಾನ ಹೆಚ್ಚಿಸಿ ವಿವಿಧ ಕೌಶಲಗಳ ತರಬೇತಿ ಕೊಟ್ಟು ಪ್ರತಿಯೊಬ್ಬನ ಆಂತರಿಕ ಸಾಮರ್ಥ್ಯ ಗುರುತಿಸಿ ಬೆಳೆಸಿ ಪೋಷಿಸಬೇಕು. ಇದರಿಂದ ವ್ಯಕ್ತಿಯು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸಮರ್ಥ ರೀತಿಯಿಂದ ಭಾಗವಹಿಸುತ್ತಾನೆ. ಹೀಗಾಗಿ ಶಿಕ್ಷಣಕ್ಕೂ ಆರ್ಥಿಕ ಅಭಿವೃದ್ಧಿಗೂ ಅವಿನಾಭಾವ ಸಂಬಂಧವಿದೆ. ನಮ್ಮ ಭಾರತ ಸಂಪದ್ಭರಿತ ದೇಶವಾಗಿದೆ. ಫಲವತ್ತಾದ ನೆಲ, ಸಸ್ಯ ಶ್ಯಾಮಲ ಅರಣ್ಯ, ಪರ್ವತಗಳು, ಗಾಳಿ, ನೀರು, ಬಿಸಿಲು, ಖನಿಜ ಸಂಪತ್ತು, ಇವೆಲ್ಲಕ್ಕೂ ಮಿಗಿಲಾಗಿ ಮಾನವ ಸಂಪತ್ತು ಇದೆ. ಇವೆಲ್ಲವುಗಳನ್ನು ಸಮರ್ಪಕ ರೀತಿಯಲ್ಲಿ ಬಳಸಿಕೊಂಡರೆ ಭಾರತ ಮುಂದುವರಿದ ದೇಶಗಳಲ್ಲಿಯೇ ಪ್ರಥಮ ಸ್ಥಾನ ಪಡೆಯುವುದರಲ್ಲಿ ಸಂಶಯವಿಲ್ಲ. ಆದರೆ ನಮ್ಮ ದೇಶದಲ್ಲಿ ನಿರಕ್ಷರ ಕುಕ್ಷಿಗಳಿಗೇನೂ ಕೊರತೆ ಇಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ದೈಹಿಕ ಶ್ರಮಕ್ಕೆ ಮಹತ್ವ ನೀಡದೆ ಅದನ್ನು ಕೀಳಾಗಿ ನೋಡಲಾಗುತ್ತಿದೆ. ವಿವಿಧ ಕೌಶಲಗಳಿಗೆ ನೀಡಬೇಕಾದ ತರಬೇತಿಯ ಒಂದು ತಮಾಷೆ ನಡೆಯುತ್ತದೆ. ಗಿಳಿಪಾಠದ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದೇ ಶ್ರೇಷ್ಠ ಶಿಕ್ಷಣವೆಂದು ಬಿಂಬಿಸಿ ದೈಹಿಕ ಪರಿಶ್ರಮದ ಮಹತ್ವ ತಿಳಿಯಬೇಕಾದ ಹಂತದಲ್ಲಿ ಅವರನ್ನು ಮೈಗಳ್ಳರನ್ನಾಗಿಸುತ್ತಿದೆ. ಇಂದು ಅರ್ಥವ್ಯವಸ್ಥೆಯನ್ನು ಸುಧಾರಿಸಲು ಬೇಕಾದ ಅನೇಕ ಉದ್ಯಮಗಳಲ್ಲಿ ಕುಶಲಕರ್ಮಿಗಳ ಕೊರತೆ ಎದ್ದು ಕಾಣುತ್ತಿದೆ. ಯುವಕರು ಹೊಲಗಳಲ್ಲಿ ಮೈಮುರಿದು ದುಡಿಯಲು ಸಿದ್ಧರಿಲ್ಲ. ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ರಾಕೆಟ್ ವೇಗದಿಂದ ಓಡುತ್ತಿರುವ ಜಗತ್ತು ಸಂಕೀರ್ಣತೆಯೆಡೆಗೆ ಸಾಗಿದೆ. ಆದರೆ ಸಾಕ್ಷರತೆಯ ಕೊರತೆಯಿಂದಾಗಿ ಪ್ರಗತಿಯಲ್ಲಿ ಏರುಪೇರಾಗುತ್ತಿದೆ. ಪರಿಸರ ಮಾಲಿನ್ಯ, ಹಸಿರು ಮನೆ ಪರಿಣಾಮ, ಭೂಮಂಡಲದ ತಾಪಮಾನ ಏರಿಕೆ, ಓಝೋನ್ ಪದರದ ನಾಶ ಮುಂತಾದ ಹೊಸ ಹೊಸ ಸಮಸ್ಯೆಗಳು ಇಂದು ಉದ್ಭವವಾಗಿವೆ. ಮಾನವನ ಅತಿ ದುರಾಸೆಯಿಂದ ಅರಣ್ಯ ಸಂಪತ್ತು ನಾಶವಾಗುತ್ತಾ ಭೂಮಿಯ ಒಡಲು ಬರಿದಾಗುತ್ತಿದೆ. ಇದರಿಂದ ಜೀವನಾವಶ್ಯಕಗಳು ಕಲುಷಿತಗೊಂಡು ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ದುಡಿಯುವ ಸಾಮರ್ಥ್ಯ ಕುಂಠಿತಗೊಳ್ಳುತ್ತಿದೆ. ಶ್ರೇಷ್ಠ ಮಟ್ಟದ ಜೀವನ ಬಿಸಿಲುಗುದುರೆಯಾಗಿದೆ. ಹೀಗಾಗಿ ಪೃಥ್ವಿಯ ರಕ್ಷಣೆ ಇಂದಿನ ಯುವಕರ ಹೊಸ ಹೊಣೆಯಾಗಿದೆ. ನೆಲ್ಸನ್ ಮಂಡೇಲಾ ಹೇಳುತ್ತಾರೆ, ಶಿಕ್ಷಣ ಒಂದು ಪ್ರಬಲ ಅಸ್ತ್ರವಾಗಿದ್ದು ಜಗತ್ತನ್ನು ಇಚ್ಛಿತ ದಿಶೆಯಲ್ಲಿ ಬದಲಾಯಿಸಬಹುದು ಎಂದು. ನಿಜವಾಗಿಯೂ ಶಿಕ್ಷಣ ಸರ್ವ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ರಾಮಬಾಣವಾಗಿದೆ. ಇಂದಿನ ಮಕ್ಕಳು ನಾಳಿನ ಯುವಕರು, ದೇಶದ ಭದ್ರ ಬುನಾದಿ ಹಾಕುವ ಪ್ರಜೆಗಳು. ಭವಿಷ್ಯದ ಸುಸ್ಥಿರ ವಿಶ್ವಕ್ಕಾಗಿ ಶಿಕ್ಷಣದ ಬೀಜಗಳನ್ನು ಹಿಂದೆ ಬಿತ್ತಿದರೆ ಇನ್ನು 20 ವರ್ಷಗಳ ನಂತರ ಅದರ ಫಲ ದೊರೆಯುವುದು. ವಿಶ್ವವೇ ಒಂದು ಸುಂದರ ಕುಟುಂಬ ಎಂಬ ಪರಿಕಲ್ಪನೆಯ ಕನಸು ನನಸಾಗಲು ಇಂದಿನ ಎಲ್ಲ ಮಕ್ಕಳಿಗೆ ಯೋಗ್ಯ ಶಿಕ್ಷಣ ನೀಡುವಲ್ಲಿ ಕಾರ್ಯತತ್ಪರರಾಗೋಣ. ವಿಶ್ವದಲ್ಲಿಯ ಎಲ್ಲ ಮಕ್ಕಳ, ವಯಸ್ಕರ, ವಿಶೇಷತಃ ಸ್ತ್ರೀ ಶಿಕ್ಷಣ ಇಂದಿನ ಅವಶ್ಯಕತೆಯಾಗಿದೆ. ನಿರಕ್ಷರತೆಯ ವಿರುದ್ಧ ಸಮರ ಸಾರಲು ಬನ್ನಿ. ಈಚ್ ಒನ್ ಟೀಚ್ ಒನ್. ಅಲ್ಲ ದೇವಕ್ಕ, ಎಷ್ಟು ಚಂದ ಮಾತಾಡ್ತಾರ ಅವ್ರು ಶಾಲಿನಿ ಅಕ್ಕರ. ಆಮೇಲೆ ಎಲ್ಲಾ ರಾಜ್ಯದ್ದು ಎಲ್ಲಾ ದೇಶದ್ದು ಹೇಳ್ತಾರ ಬಿಡವ ಅವ್ರ. ಅಯ್ಯವ್ವ, ನನಗಂತೂ ನಮ್ಮ ಓಣ್ಯಾಗಿನ ಮಂದಿ ನಮ್ಮ ಓಣ್ಯಾಗಿನ ಲೆಕ್ಕ ಇವೆಷ್ಟು ಬಿಟ್ಟು ಬೇರೆ ಏನು ಗೊತ್ತಾ ಇಲ್ಲ ನನಗ. ಅದಕ್ಕ ಈಗ ಅದನ್ನ ಅದು ಬದುಕ ಏನು ಜೀವನೋಪಾಯಕ್ಕೆ ನೋಡು, 10 ವೃತ್ತಿಗಳು ಇರ್ತಾವ, ಕೆಲಸ ಇರ್ತಾವ, ಅವನ್ ಮಾಡ್ಕೋ, ಅದ್ರ ಜೋಡಿ ಸಾಲಿ ಕಲಿಯೋದನ್ನ ಮರಿಬೇಡ. ಈಗ ಇನ್ನೂ ಒಂದ್ ದೇವಕ್ಕ, ನೀ ಏನ್ ನನಗ್ ಸಾಲಿ ಕಲ್ಸಿದೆ ಅಂದ್ರೆ ನನಗೆ ಇಷ್ಟ ಅನುಕೂಲ ಆಕೈತಂದ್ರ, ಇವ ನನ್ನ ಮಗ 24 ತಾಸು ಮೊಬೈಲ್ ನಾಗ ಕೂತಿರ್ತಾನೆ. ನಾ ಏನಾರ ಇದನ್ ಒಂಚೂರು ಓದಿ ಹೇಳ ಅಂದ್ರ ಹಾಗೆ ಏನ್ ಕಿಟಿಪಿಟಿ ಹಚ್ಚಿ ಹೋಗ್ಬಾರ್ದಾ ಕಡೆ ಅಂತ ಅದು ಬೈದ್ ಹೋಕೈತಿ. ನನ್ನ ಗಂಡಗ್ ಹೇಳಿದ್ರ ಯಾರನ್ನಾರ ಕೇಳು ಮಾಡ್ಕೋ ಅವನ್ನೆಲ್ಲ ಕೆಲ್ಸ, ನನ್ನೇನ್ ಕೇಳ್ತಿ ಹಗಲಲ್ಲ ಅಂತ ಅವ್ರ ಕೆಲ್ಸಕ್ ಹೋಗ್ಕಾರವ. ನಾ ಯಾರನ್ನ ಕೇಳ್ಬೇಕು ಹೇಳು? ಮನ್ ಏನಾಗಿತ್ತಂದ್ರ ಅಲ್ಲೇ ಇದನ್ ಹೊಡಿಯಬೇಕಾಗಿತ್ತು, ಔಷಧ ಹೊಡಿಬೇಕಾಗಿತ್ತು. ಅದ್ರ ಮೇಲೆ ಬರ್ದಾರ ಇಷ್ಟು ಲೀಟರ್ಕ್ಕೆ ಇಷ್ಟು ಇದನ್ನ ಎಣ್ಣೆ ಕುಡಿಸ್ಬೇಕು ಅಂತ ಹೇಳಿ. ನನಗೆ ಓದಾಕ ಬರ್ತಿತ್ತಂದ್ರ ನಾ ಯಾರನ್ನು ಕೇಳಾರ್ದ ಕುಡಿಸಿ ಎಣ್ಣೆ ಹೊಡಿದಿದ್ದಿಲ್ಲ. ಅದ ಹಿತ್ತಲ್ದಾಗ ಬೆಳೆದ ಬದ್ನೆಕಾಯಿ ಗಿಡಕ್ಕ ನೋಡ ಹುಳ ಹಿಡಿದ್ಬಿಟ್ಟ. ವಾಯವ್ವ, ಏನ್ ಮಾಡ್ಬೇಕು ಅನ್ನೋದ ತೀವಲ್ತಾಗಿತ್ತು. ಅದಕ್ಕೆ ಮತ್ತೆ ಈ ಮಗಳ ಮನೆ ಪರ್ಸಪಣ್ಣನ ಕೇರಿಯಪ್ಪ ಇದಕ್ಕೆ ಎಷ್ಟು ಸೇರಿಸ್ಬೇಕು ಹೇಳಯ್ಯಪ್ಪ ಅಂತ ಹೇಳಿ ಹೇಳಿದ. ಹೊಡೆದೀನಿ ಈಗ ಬಲು ಚಂದ ಬದ್ನಿಕಾಯಿ ಬಂದಾವು ದೇವಕ್ಕ, ನಿನಗ್ ಮುಂದಿನ ವಾರ ಕೊಡ್ತೀನಂತ. ಅಡ್ಡಿಲ್ಲ ಬಿಡು, ಆತ ಹೊತ್ತಾಗಕ್ ಬಂತು, ನಾ ಈಗ ಹೋಗ್ಲ. ಮತ್ತೆ ಹೊಂಟೆ ಎಟ್ಟಾತ ಈಗ 7:30 ಆತನ. ಅಯ್ಯಯ್ಯವ್ವ, ಅಡಿಗೆ ಮನೆಗ್ ಹೋಗಿ ಮಾಡುದೈತಲ್ಲ. ಹಾಗಯ್ಯವ್ವ, ಮತ್ತ ನಿಮ್ ಮನೆಯವ್ರು ಊರಿಗೆ ಹೋಗ್ಯಾರ ಅಂತ ಹೇಳಿಯಲ್ಲ, ಮತ್ತ ಒಬ್ಬೇಕನ ನೀನು? ಮತ್ತೇನು ಒಬ್ಬಕ್ಕಂದ್ರೆ ಉಪಾಸ ಇರಕ್ಕೆ? ಉಪಾಸ ಇರ್ಬೇಡ ತಡಿ, ನಿನಗ ಮುಟ್ಟಿಗೆ ಅಂದ್ರೆ ಗುರ್ತೈತೇನ? ಮುಟ್ಟಿಗೆ? ಹ್ಮ್. ಏನದ ಮುಟ್ಟಿಗೆ ಅಂದ್ರ? ಹ್ಮ್ ಯವ್ವ, ನಿಮ್ಗೆ ಶರ್ದಾರು ಬ್ರೆಡ್ ಬಿಸ್ಕಿಟ್ ಅದು ಇದು ತಿಂದ್ರುಡ. ಇಲ್ಲಿ ಬಾ, ಇಲ್ಲಿ ಕುಂದ್ರಬಾ ನನ್ನ ಮುಂದ. ಚಂದೋಗಾಗಿ ರೊಟ್ಟಿ ಹಿಟ್ಟನ ಆದಿ ರೊಟ್ಟಿ ಬಡದು ಮುಟ್ಟಿಗೆ ಮಾಡ್ಕೊಡ್ತೇನಿ, ಎಷ್ಟು ರುಚಿ ಹತ್ತೈತೆ ಅಂತ ನೀನು ತಗೋ ಹೇಳಿ. ಇಲ್ಲೇ ಮುಟ್ಟಿಗೆ ಹ್ಮ್ ಅಂದ್ರೆ ಈಗ ನಾ ತಿಂದು ನೋಡೇ ಹೇಳ್ಬೇಕು ಅಂದ್ ನಿನಗೆ. ತಿಂದು ನೋಡೇ ಹೇಳ್ಬೇಕು, ಆಮೇಲೆ ಮತ್ ನಿನಗೆ ಯಾವಾಗ್ರೆ ಸಾವಕ್ಕ ಅಂತ ಅಂದ್ಕೊಂಡು ಮುಟ್ಟಿಗೆ ನೆನಪಾಗ್ಬೇಕು ನಿನಗ. ಹಂಗಿದ ರುಚಿ ಕುಂದ್ರ ಬಾ ತಗೋ, ಅಲ್ಲೇ ಗಡಿಯಾಗಿ ನೀರ್ ಅದಾವ ನೋಡು. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಈಗ ಕೃಷಿ ವಾರ್ತೆ. ಎತ್ತುಗಳು ಆರೋಗ್ಯದಿಂದ ಇದ್ದು ಕೃಷಿ ಕೆಲಸದಲ್ಲಿ ಉಪಯುಕ್ತವಾಗಿರಬೇಕಾದರೆ ಅವುಗಳಿಗೆ ಸರಿಯಾದ ಆಹಾರ ಒದಗಿಸುವುದು ಅತಿ ಅವಶ್ಯ. ಎತ್ತುಗಳಿಗೆ ಕೊಡುವ ಆಹಾರವನ್ನು ಮುಖ್ಯವಾಗಿ 2 ಭಾಗವಾಗಿ ವಿಂಗಡಿಸಬಹುದು: ಜೀವನಾಧಾರಕ ಆಹಾರ ಮತ್ತು ಕೆಲಸದ ಆಹಾರ. ಎತ್ತುಗಳಿಗೆ ಕೆಲಸವಿಲ್ಲದಾಗ ಅವುಗಳ ತೂಕ ಹೆಚ್ಚು ಕಡಿಮೆಯಾಗದಂತೆ ಕೇವಲ ಶರೀರದ ಪೋಷಣೆಯನ್ನು ಮಾಡಲು ಬೇಕಾಗುವ ಆಹಾರವನ್ನು ಜೀವನಾಧಾರಕ ಆಹಾರ ಅನ್ನುತ್ತಾರೆ. ಆಗ ಎತ್ತುಗಳು ಆರೋಗ್ಯವಾಗಿ ಬದುಕಲು ಸಾಧ್ಯವಾಗುತ್ತದೆ. ಒಂದು ದಿನಕ್ಕೆ ಒಂದು ಎತ್ತಿಗೆ ಹೊಟ್ಟೆ ತುಂಬುವಷ್ಟು ಒಣ ಅಥವಾ ಹಸಿರು ಮೇವನ್ನು ಕೊಡಬೇಕು. ಜೊತೆಗೆ 1/4 ಕಿಲೋಗ್ರಾಂನಷ್ಟು ಎತ್ತಿನ ದಾಣಿ ಮಿಶ್ರಣ ತಿನ್ನಿಸಬೇಕು. ಇನ್ನು ಎತ್ತುಗಳಿಗೆ ದುಡಿಯಲು ಬೇಕಾಗುವ ಶಕ್ತಿಗಾಗಿ ಹೊಟ್ಟೆ ತುಂಬ ಮೇವಿನ ಜೊತೆಗೆ ನಿಗದಿತ ಪ್ರಮಾಣದಲ್ಲಿ ದಾಣಿ ಮಿಶ್ರಣವನ್ನು ಎತ್ತುಗಳ ಕೆಲಸದ ಒತ್ತಡದ ಮೇರೆಗೆ ಕೊಡಬೇಕು. ಹಗುರ ಕೆಲಸಕ್ಕೆ ಅಂದರೆ 6 ಗಂಟೆ ಚಕಡಿ ಕೆಲಸ ಅಥವಾ 4 ಗಂಟೆ ರೆಂಟೆ ಹೊಡೆಯುವ ಕೆಲಸಕ್ಕೆ 1-1.5 ಕಿಲೋಗ್ರಾಂನಷ್ಟು ಕೊಡಬೇಕು. ಭಾರದ ಕೆಲಸಕ್ಕೆ ಅಂದರೆ 8 ಗಂಟೆ ಚಕಡಿ ಅಥವಾ 6 ಗಂಟೆ ರೆಂಟೆ ಹೊಡೆಯುವಂಥ ಕೆಲಸಕ್ಕೆ 1.5-2 ಕಿಲೋಗ್ರಾಂ ದಾಣಿ ಮಿಶ್ರಣವನ್ನು ಕೊಡಬೇಕಾಗುತ್ತದೆ. ದಾಣಿ ಮಿಶ್ರಣ ತಿನ್ನಿಸುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ಬೆಳಿಗ್ಗೆ ಎತ್ತುಗಳನ್ನು ಬೇಸಾಯಕ್ಕೆ ಹೂಡುವ 1 ಗಂಟೆ ಮುಂಚಿತವಾಗಿ ಸರಿಯಾಗಿ ನೆನೆಸಿದ ದಾಣಿ ಮಿಶ್ರಣ ತಿನ್ನಿಸಬೇಕು. ಪ್ರತಿಯೊಂದು ಎತ್ತಿಗೂ ಪ್ರತ್ಯೇಕವಾಗಿ ಅದರ ಅವಶ್ಯಕತೆಗೆ ಅನುಗುಣವಾಗಿ ತಿನ್ನಿಸಬೇಕು. ಆಹಾರವನ್ನು ಬದಲಾವಣೆ ಮಾಡೋದಾದಲ್ಲಿ ಅದನ್ನು ಕ್ರಮೇಣವಾಗಿ ಮಾಡ್ತಾ ಹೋಗಬೇಕು, ಇದ್ದಕ್ಕಿದ್ದಂತೆ ಬದಲಾಯಿಸಬಾರದು.

ಇದುವರೆಗೆ ಬೆಟದೂರಿನ ಯಲ್ಲಪ್ಪ ಸಿದ್ದಪ್ಪ ತಿರ್ಲಕೊಪ್ಪ ಹಾಗೂ ಸಂಗಡಿಗರು ಹಾಡಿದ ಗೇಗಿ ಪದ ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ, ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಇಡಿ 6,612 ರೂಪಾಯಿಗಳು, ಹೆಸರುಕಾಳು 4,000 ರಿಂದ 7,769 ರೂಪಾಯಿಗಳು, ಗೆಜ್ಜೆ ಶೇಂಗಾ 5,800 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 3,900 ರಿಂದ 5,329 ರೂಪಾಯಿಗಳು, ಶಿರಸಿ ಮಾರುಕಟ್ಟೆಯಲ್ಲಿ ಬೆಟ್ಟೆ ಅಡಿಕೆ 38,199 ರೂಪಾಯಿಗಳಿಂದ 48,889 ರೂಪಾಯಿಗಳು, ಬಿಳಿ ಗೋಟು 25,199 ರಿಂದ 37,899 ರೂಪಾಯಿಗಳು, ಚಾಲಿ 38,699 ರಿಂದ 44,999 ರೂಪಾಯಿಗಳು, ಕೆಂಪು ಗೋಟು 24,700 ರಿಂದ 41,899 ರೂಪಾಯಿಗಳು, ರಾಶಿ ಅಡಿಕೆ 44,160 ರೂಪಾಯಿಯಿಂದ 53,499 ರೂಪಾಯಿಗಳು, ಕರಿಮೆಣಸು 45,389 ರಿಂದ 48,699 ರೂಪಾಯಿಗಳು. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು 6,930 ರೂಪಾಯಿಗಳು, ಕಡಲೆಕಾಳು ಜವಾರಿ 4,009 ರೂಪಾಯಿಗಳಿಂದ 5,087 ರೂಪಾಯಿಗಳು, ಉದ್ದಿನಕಾಳು 2,510 ರಿಂದ 7,109 ರೂಪಾಯಿಗಳು, ಹೆಸರುಕಾಳು 2,460 ರೂಪಾಯಿಗಳಿಂದ 6,950 ರೂಪಾಯಿಗಳು, ಗೆಜ್ಜೆ ಶೇಂಗಾ 4,060 ರೂಪಾಯಿಗಳಿಂದ 6,151 ರೂಪಾಯಿಗಳು, ಬಿಳಿ ಜೋಳ 1,957 ರಿಂದ 2,427 ರೂಪಾಯಿಗಳು, ಈರುಳ್ಳಿ ಪೂನ 500 ರೂಪಾಯಿಯಿಂದ 2,000 ರೂಪಾಯಿಗಳು, ಈರುಳ್ಳಿ ತೆಲಿಗಿ 300 ರೂಪಾಯಿಗಳಿಂದ 1,400 ರೂಪಾಯಿಗಳು, ಆಲೂಗಡ್ಡೆ 2,500 ರಿಂದ 2,600 ರೂಪಾಯಿಗಳು, ಆಲೂಗಡ್ಡೆ 1,800 ರಿಂದ 2,100 ರೂಪಾಯಿಗಳು, ಕುಸುಬೆ ಸಾಫ್ಟ್ ಫ್ಲವರ್ 4,951 ರೂಪಾಯಿಗಳು, ಸೋಯಾಬೀನ್ 5,100 ರಿಂದ 6,009 ರೂಪಾಯಿಗಳು, ತೊಗರಿ 5,011 ರೂಪಾಯಿಗಳು, ಗೋಧಿ ಜವಾರಿ 2,060 ರಿಂದ 2,180 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ.